ವೈಯಾರೆ ಮನೋಹರಿ ಬಂದಾಳ ಬಂದಾಳ ವೈಯಾರೆ ದೊಡ್ಡ ಮನೆತನ ಹೆಣ್ಮಕ್ಳ ಅವ್ರ ಸರ್ಸಿಂಗ್ ಆಯ್ಲಿ ಜೈರ್ ಕರ್ತ ನೀವು ಮಾತಾಡ್ಸಿದ್ರ ಮಾತಾಡ್ತಾರ ಅವ್ರು. ಆಗ್ಲಿಪ್ಪ ಮಾತಾಡ್ಸಿನ್ ಹಿಂದಕ್ಕೆ ಸರಿ. ಕಂಡು ಬೆದರಿ ನಿಂತೇನೆ ನಾ ದೂರ ಸುಂದರಿ ನೀ ಯಾರ ಚದುರಿ ಮನೋಹರ ಕೇಳಕ ನಾಮ ಕರುಣಾನ ಕಂಡು ಬೆದರಿ ನಿಂತೇನೆ ನಾ ದೂರ ಸುಂದರಿ ನೀ ಯಾರ ಚದುರಿ ಮನೋಹರ ಕೇಳಕ ನಾಮ ಕರುಣಾನ ಗಮನ ಹಾಲ ಬಿಂದಗಿ ತಲಿ ಮ್ಯಾಲೆ ಮೊನ್ನೆ ಗಮನ ಹಾಲ ಬಿಂದಗಿ ತಲಿ ಮ್ಯಾಲೆ ಜೋಡ ಎರಡು ಎಡಗಿ ತಲಿ ಮ್ಯಾಲೆ ಇಟ್ಟಕೊಂಡ ಜೋಡ ಎರಡು ಎಡಗಿ ತಲಿ ಮ್ಯಾಲೆ ಇಟ್ಟಕೊಂಡ ಯಾರು ಯಾರೇ ಸುಂದರಿ ಮನೋಹರ ಕೇಳಾಕ ನಾಮ ಕರುಣ ಕೇಳಾಕ ನಾಮ ಕರುಣ ತರುಣಿ ಈ ತರುಣಿ ಮೇಲೆ ಜನಿಸಿದಂತ ಅವರ ಜ್ಞಾಮಿನಿ ನಿನ್ನ ಕರುಣದಲ್ಲಿ ಸಣ್ಣ ಸಣ್ಣ ಕನಕ ಮೇನೆಗಳಿಟ್ಟುಕೊಂಡು ಸರಸಿ ಜಾಕ್ಸಿ ನಂದನ ಪುತ್ರಿ ನಗಿಮುಖದ ಹೆಣ್ಣು ನಿನ್ನ ಕಪ್ಪ ಕೂದಲಿಗೆ ಒಪ್ಪುವಂತ ಬೈತಾಲಿತ್ತಿಕೊಂಡು ಗಪ್ಪನ ಎರಡ ಮಾತು ಮಾತಾಡ ತಂಗಿ ಸುಬರಂಗಿ ಅಂತ ನೋಡಿ ಪಟ್ಟಣನ ಸಾಂತೆ ಯಾರಿಗೆ ಮಂಟ ಹಾಕಿ ಹೊಂಟ ಹೋಗ್ಬೇಕು ಮಾಡದಿಗೆ ಚಂದಾಗಿ ಕನ್ನಡದಾಗ ಹೇಳ್ರಿ ಅಂತಾನ. ಏನಮ್ಮ ಹಿಂದಕರ ಹಿಂದಕರ ಮುಂದಾಕ್ರ ಗುಟ ಕಿತ್ಕೊಂಡು ಗುಟ ಬಿದ್ದಿತ್ತು ಕನ್ನಡದಾಗ ಹೇಳ್ವಾ. ಏನಮ್ಮ ನಮ್ಮ ಹೆಸರು ಗೊತ್ತಾಗಿಲ್ಲ ನಿಮಗ? ನಿಮ್ ಹೆಸರು ಗೊತ್ತಾಗಿಲ್ಲ. ಏನಮ್ಮ ಈ ಸಭಕ್ ಬಂದ ಅಮ್ಮ ನಿಮಗಾದ್ರೆ ಏನಂತಾರ? ನಿಮ್ಮ ನಾಮಕರಣ ಏನು? ನನ್ನ ಹೆಸರು ಹೇಳ್ಬೇಕಲ್ಲೇವಾ? ಹೌದಮ್ಮ. ಕಟ್ಟಣಿ ಇವತ್ತು ಇಟ್ಟು ಚಿಟ್ಟ ಪುಟಾಣಿ ತಿಂದೆ ಉಟಾಣ್ ಮಾಡಿಲ್ವಂತ ಪಟ್ಟಣ ದೂತ್ಯವ್ವ ದೂತ್ಯವ್ವ ದೂತ್ಯವ್ವ ಅಂತ ನೋಡುವ. ಏನಮ್ಮ ದೂತಿ ಕಟ್ಟಾಣಿ ಒತ್ತಿಟ್ಟ ಅಮ್ಮ ಚಿಟ್ಟ ಪುಟಾಣಿ ತಿಂದೆ ಉಟಾಣ ಮಾಡುವಂತ ಪಟಾಣ್ರ ದೂತ್ಯವ್ವ ದೂತ್ಯವ್ವ ದೂತ್ಯವ ಅಂತಾರ. ಏನಮ್ಮ ದೂತಿ ಈ ಸದ್ದ ನಾನು ಯಾರು? ನನ್ನ ಹೆಸರೇನು ಅಮ್ಮ ಹೇಳ್ಬೇಕಲ್ಲ? ಹೇಳ್ತೀನಿ ಕೇಳಮ್ಮ. ಕೇಳತೀರಿ ದೂತ್ಯವ್ವ ನಮ್ಮ ಹೆಸರ ಆಹಾ ಕೇಳತೀರಿ ದೂತ್ಯವ್ವ ನಮ್ಮ ಹೆಸರ ಆಹಾ ರಾಧಿಕಾ ಎಂಬುದು ಸರ್ವೇರ ಅಮ್ಮ ಗಿತ್ತಿ ಗಿತ್ತಿ ಗಿತ್ತಿ ಆದ್ರೂ ಅಂತಾರ. ಅಯ್ಯಯ್ಯವ ನೀವು ಗಿತ್ತೇರ? ಹೌದಮ್ಮ. ಗಿತ್ತೇರ ಒಳಗ ನಾಲ್ಕಾರು ನಮೂನಿ ಗಿತ್ತಿದಾವ. ಬಾಳದಾವ್ರಿ. ಅದ್ರ ಪಕ್ಕಿ ನೀ ಯಾವ ಗಿತ್ತವ? ಏನಮ್ಮ ದೂತಿ ಹಂದಿಂದ ಗಿತ್ತಿ ನಾನಲ್ಲ ದೂತಿ ಹಾಲು ಮೊಸರು ಮಾರಂತ ಊಚ ಗೌಳಿ ಗಿತ್ತಿ ಗೌಳಿ ಗಿತ್ತಿ ಮತ್ತೆ ಗೌಳಿ ಯಾರ ಗೌಳಿ ಯಾರಂತಾರಮ್ಮ. ನೀವು ಗೌಳಿ ಗಿತ್ತೀರ ಆದ್ರ ಹಾಗಾದ್ರೆ ನೀವೇನೇನು ತಂದಿರುವ? ಏನಮ್ಮ ದೂತಿ ಈ ಸದ್ದಮ್ಮ ನಾನು ತಂದ ಪದಾರ್ಥ ಹೇಳ್ಬೇಕಲ್ಲ? ಹೇಳ್ಬೇಕು ನೋಡ ದೂತಿ ಹೇಳ್ತೀನಿ ಕೇಳ್ರಿ. ಹೇಳುವಂತ ದೂತ್ಯ ತಂದೇನ ಹಾಲು ಮೊಸರ ದೂತ್ಯ ತಂದೇನ ಹಾಲು ಮೊಸರ ತಂದೆನ ಹಾಲು ಮೊಸರ ದೂತೆ ತಂದೆನ ಹಾಲು ಮೊಸರೆ ಹಾಲು ಮೊಸರ ಇಲ್ಲಮ್ಮ ಕಸರಾಯ್ ಹಾಲು ಮೊಸರ ಇಲ್ಲಮ್ಮ ಕಸರಾಯ್ ಹಾಲು ಮೊಸರ ಯಪ್ಪ ಮುರಿಯದೇ ತಾಜ ಮೊಸರ ತಾಜ ಮೊಸರ ಇಲ್ಲಮ್ಮ ಕಸರ ಹಾಲು ಮೊಸರ ಇಲ್ಲಮ್ಮ ಕಸರ ಭೂತ್ಯ ತಂದೆನ ಹಾಲು ಮೊಸರ ಭೂತ ತಂದೆನ ಹಾಲು ದೂತೆ ಈ ಸದ್ದನ ತಂದ ಪದಾರ್ಥ ಹೇಳಬೇಕಲ್ಲ ಅಮ್ಮ ಹಾಲು ಹಾಲು ಮೊಸರು ಮೊಸರು ಬೆಣ್ಣೆ ಬೆಣ್ಣೆ ಅಮ್ಮ ಮಜ್ಜಿಗೆ ಹೊಣ್ಣ ಕೊಟ್ರಮ್ಮ ಸಿಗದಂತ ಅದು ಅಮ್ಮ ಗಿಣದಲ್ಲ ಸಾಹಿತ್ಯವಾಗಿ ತಂದಿ ನೋಡಮ್ಮ ಈಗ ಸದ್ಯ ಬಂದ ನನಗೇನ್ ಮಾಡಂತೀವ ಅಮ್ಮ ಈ ಸದ್ದ ಬಂದ ನಮ್ಮ ಹಾಲು ಮೊಸರು ವ್ಯಾಪಾರ ಮಾಡಿಸಿ ಕೊಡ್ಬೇಕ್ರಿ ವ್ಯಾಪಾರ ಮಾಡಿಸ್ಕೊಡ್ಬೇಕಾಗಲ್ಲ ಹೌದ್ರಿ ಸ್ವಲ್ಪ ಮಾಸಿಲಿ ಕೊಡ್ಲ ಯವ ಏನಮ್ಮ ದೂತೆ ಮಾಸಿಲಿ ಕೊಡಕದನ್ನ ಮಾಯನ್ನ ಕಾರಿನ ಬೋರಿನ ಹುಚ್ಚಾಟ್ವಿ ನೋಡ್ಯವ ನಮ್ಮೂರಿಗೆ ಮಾಯಿನ ಹಣ್ಣು ಬಂದ್ರ ಏನ್ ಮಾಡ್ತೀರಿ ಅದ್ರಾಗ ಒಂದ್ ಮಳ ಕಡ್ಡಿ ಚುಚ್ಚಿ ಚುಂಚಿ ನೆಂಜೆ ಮಾಸಲೆ ನೋಡ್ತೀವ ಹೌದಮ್ಮ ಮಾಸಿಲೆ ಕೊಡಾಕಬೇಕು ನೋಡ್ವ ಅಮ್ಮ ಮಾಸಿಲ್ ಕೊಡ್ಬೇಕಲ್ಲ ಹಾಗಿದ್ರೆ ಮತ್ತೆ ಕೊಡ್ರಿ ಯವ ಮಾಸಿಲ್ ತಗೊಂಡ್ ನೋಡ್ವ ಮಾಸಿಲ್ ತಗೊಂಡ್ರಲ್ಲ ಏನಮ್ಮ ದೂತೆ ಈ ಸದ್ದ ನನ್ನ ಹಾಲು ಮೊಸರು ಮತ್ತೆ ವ್ಯಾಪಾರ ಮಾಡಿದ ಗಿರಿಕೆಮ್ಮ ಕರಿವಂತಲಾಗವ ಆಗ್ಲಿವ ಕರಿತೇನೆ ಅಪ್ಪು ನನ್ನ ಮಗನ ಈ ಕಡೆ ಬಾ ಯಾಕಂದ್ರ ಮಣ್ಣೆ ಹಾಲು ಮೊಸರು ಹಾಲು ಮೊಸರು ಆಯಿ ಅಂತ ಕೇಳಾಕ್ತಿದ್ದಿ ಅದ್ರಾಗ ಊಟ ಮಾಡ್ತೀನಿ ಈಗ ಆಯ್ತಾಗೆ ಹಾಲು ಬಂದವು ತಗೋಬಾ ಎಲ್ಲಿದಾವ ಈ ಅಲ್ಲೇ ನಿಮ್ಮ ಬಲಭಾಗದಾಗ ಇವೆಲ್ಲ ಹಾಲೇನಿವ ಅವೆಲ್ಲ ಹಾಲ ಯಾಕ ತಳಗ ಗಡಿಯಾಗದವು ನೋಡ ಪಾತ್ರಿ ಒಳಗದಾವ ಕೇಳ್ತಲ್ಲ ಅಮ್ಮ ಕೇಳ ಇವ ಹಾಲು ತಂದವ್ರ ನೀವೇ ಹೌದ್ರಿ ತಗೊಳಾರ ನೀವಲ್ಲ ತಗೊಳಾರ ನಾವಲ್ಲ ಕೊಡವಾರ ನಾವ ನೋಡ್ರಿ ಹಾಲು ಬಂದ ಹೆಂಗ್ ಕೊಡ್ತೀರಿ ಹಾಲು ರೂಪಾಯಿ ಎರಡು ಸೇರಿ ಕೊಡ್ತೇನ್ರಿ ಸರಿ ಅನೇಕೊಂದ ಹಾಲೆ ರೀ ಬೆನ್ನಿ ರೀ 400 ರೂಪಾಯಿಗೆ ಒಂದು ಕಿಲೋ ರೀ ಹೌದ್ರಿ ಮಜ್ಜಿಗೆ ದುಡ್ಡಿಗೆ 3 ಮಗಿ ಆಗ್ಲಿವ ನಾವ್ ಹಂಗೇನ್ ತಗೊಳ್ದಲ್ಲೇವ ಅಂದ್ರ ನೀವ್ ಬಿಡೋ ನಾವ್ ಹೆಂಗ್ ಕೊಡ್ಬೇಕ್ರಿ ನಾವ್ ಹೆಂಗ್ ತಗೊಳೋರಂದ್ರ ಹಾಲಿಗೆ ಹಾಲು ಇರ್ಬೇಕು ಹೌದ್ರಿ ಹಾಲಿಗೆ 3 ಕಾಲು ಇರ್ಬೇಕು ಇರ್ಬೇಕು ಮುಂದೆರಡು ಕೋಡ್ ಇರ್ಬೇಕು ಹಿಂದೆರಡು ಬಾಲ್ ಇರ್ಬೇಕು ಇರ್ಬೇಕು ತುಪ್ಪ ತುಟಿಗೆ ಹಗ್ಗ ಹಚ್ಚಿ ಕೊಟ್ಟಿದ್ರ ಕೊಟ್ಟಿದ್ರೆ ಇಲ್ಲಿಂದ ಚಿಕ್ಕೋಡ್ತಕ ಚಾಲು ಹೊಡೆದವ್ ನಡ್ರಿ ಅಂತ ತಗೊಂಡ್ರಿ ಅಮ್ಮ ದೂತೆ ವ್ಯಾಪಾರ ಮಾಡ್ರಿ ಏನ್ವಾ ಅಮ್ಮ ವ್ಯಾಪಾರ ಮಾಡ್ಲಿಲ್ವಾ ಮಾಡ್ಲಿಲ್ಲ ಏನಂತಂದ್ರೆ ಹಾಲು ಹೆಂಗ್ ಕೊಡ್ತಿರ್ವ ಅಂತ ಕೇಳ್ರು ರೂಪಾಯಿಗೆ ಎರಡು ಸೇರ್ತ ನಾನೆ ಹೆಂಗ್ ನೀವ್ ಹಾಲು ಕೊಟ್ರ ನಮ್ಗೆ ಪೂರಸ್ ಬಿಡಂಗಿಲ್ಲ ಅಂದ್ರೆ ಮತ್ ಹೆಂಗ್ ಕೊಡ್ಬೇಕು ಹಾಲಿಗೆ ಹಾಲು ಇರ್ಬೇಕಂತ ಹಾಲಿಗೆ ಹಾಲು ಇರ್ಬೇಕು ಹಾಲಿಗೆ 4 ಕಾಲು ಇರ್ಬೇಕಂತ ತಲೆ ಮೇಲೆ 3 ಕೋಡ್ ಇರ್ಬೇಕಂತಮ್ಮ ಹಿಂದೆರಡು ಬಾಲ್ ಇರ್ಬೇಕಂತ ತುಪ್ಪ ತುಟ್ಟಿ ಜರ ಹಗ್ಗ ಹಚ್ಚಿ ಕೊಟ್ರೆ ಇಲ್ಲಿಂದ ಚಿಕ್ಕೋಡಿ ಮಡ ಚಾಲು ಹೊಡೆದ ನೋಡಮ್ಮ ತೋಳಾರು ಅಂತ ಕಳಿ ಹಾಲು ಸಿಗುದ್ರೋಳ ಅಮ್ಮ ಅವ್ರಿಗೆ ನಮ್ಗೆ ವ್ಯಾಪಾರದಾಗ ಹೊಂದ್ರಿಲ್ಲ ಅಮ್ಮ ಇಲ್ಲಿ ಮುಂದೆ ಕಣದ ಯಾವ ಪಟ್ಟಣ ಗೋಕಿಲ್ ನಗರ್ ನೋಡಿವ ಅಮ್ಮ ಅಲ್ಲಿ ಹೋದ್ರ ನಮ್ ಹಾಲು ಮೊಸರು ಲಾಗ್ಲಿ ಚಾಪಾರ ಆಕೈತಲ್ಲ ಲಾಗಲ ಚಾಪಾರ ಆಕತ್ಕರೆ ಅಲ್ಲಿ ಹೋಗುದು ಬೇಡ ಅಂತ ನೋಡ ಯಾಕಮ್ಮ ಅಲ್ಲಿ ಯಾರ ಕಾಡವ್ರು ಬೇಡವ್ರು ಇದ್ದಾರೇನ ಯದಾರ ನೋಡಿವ ಅಮ್ಮ ಅದಾರಂದಿ ಅದಾರ ನೋಡು ಅಮ್ಮ ನೀ ಏನ್ ತಗೊಂಡ್ ಹೋಗಿದ್ದೆ ಅಮ್ಮ ಅಲ್ಲಿಗೆ ನಾ ಏನ್ ತಗೊಂಡ್ ಹೋಗಿನಿ ಅಂದ್ರ ಹಿಂದಕ್ಕೆ ನಮ್ಮ ಮನ್ಯಾಗ ಹೂ ಅಂತ ಒಂದ ಆಡ ಇದ್ದಿತ್ತ ಅಮ್ಮ ಆಡ್ ಬಂದ ಹೋತಾಳ್ದಿರ್ಬೇಕು ನೋಡಮ್ಮ ಆಡ್ ಬಂದ ಹೋತಾಳ್ದಿತ್ತೇವ ಆಡಿನ ಹೈನಾ ತಗೊಂಡ ನಾ ವ್ಯಾಪಾರ ಮಾಡಕ್ ಹೋಗಿ ವ್ಯಾಪಾರ ಮಾಡಕ್ ಹೋಗಿದ್ರಿ ಅಲ್ಲಿ ಸುಂಕು ಸುಬ್ಬನ್ ಮಗ ರುಬ್ಬನ್ ಅಂತ ಹೇಳಿ ಅಮ್ಮ ಏನ್ ಮಾಡ್ತಾರೆ ಬಂದವನ ತೆಕ್ಕೆ ಹಾದ್ಯವ ಅವಾಗ ನೀವೇನಂದ್ರಿ ನಾ ಮುದಿಕ್ಯೋ ಅನ್ನಿ ಅದ ನನಗೆ ಇರ್ಲೇ ಅಂದ ಬಯಾಗ ಹಲ್ಲಿಲ್ಲೋ ಅನ್ನಿ ಅದು ನನಗೆ ಇರ್ಲೇ ಅಂದ ನನಗೆ ಇರ್ಲೇ ಅಂದ ತಲೆಯಲ್ಲಿ ಕೂರ್ ಬೆಳಗಾಗ್ಯವೋ ಅನ್ನಿ ಗರಜಕ್ಕೂ ಅಕ್ಕಲ್ ಬುಡ್ಡಿಕ್ಕೂ ಬುಲಾ ಅಂತ ನನ್ನಂತ ಹೋಗಿ ಇಷ್ಟು ಪಜಿತಾಗ ಬಂದ ನನ್ ಮಗಳ ಹೌದಮ್ಮ ನೀ ಹೋಗುದು ಬೇಡ ಅಂತ ನೋಡವ ನೋಡಮ್ಮ ದೂತಿ ನಿನ್ನಂತ 30 ಮಗಳು ಹೋಗಿ ಆ ಗೋಕಿಲ್ದಾಗ ಏನಾಗ್ಬರಲ್ಲ ಪರಿಸ್ಥಿತಿ ನಿನ್ನ ಆಗಿ ಬಂದೈತಿ ಇನ್ನು ನಾವ್ ಹಾದ್ನಂದ್ರ ಹಳ್ಳಿ ಬರ್ತಿಲ್ಲ ಒಂದ್ ದೂತಿ ನನಗ್ ಬುದ್ಧಿ ನೀ ಹೇಳ್ತಾ ಇದ್ದೀಯ ನೋಡಮ್ಮ ದೂತೆ ಸಣ್ಣವಿದ್ದಂದ್ರೆ ಬಾಯಿಗೆ ಬೆಣ್ಣಿ ಒರ್ಸುನು ಜರ್ ದೊಡ್ಡವಿದ್ದಂದ್ರೆ 4 ರೂಪಾಯಿ ಕೊಡ್ಲಿ 8 ರೂಪಾಯಿ ಕೊಟ್ಟು ಆ ಗೋಕಿಲ್ ನಗರದೊಳಗೆ ನಮ್ಮ ಹಾಲು ಮೊಸರಮ್ಮ ವ್ಯಾಪಾರ ಮಾಡ್ಕೊಂಡ್ ಬರಕನ ಬೇಕ ಇವ ಸಣ್ಣವ್ರ ಜೋಡಿ ಸಣ್ಣವಾಗ್ತಾನ ದೊಡ್ಡವ್ರ ಜೋಡಿ ದೊಡ್ಡವಾಗ್ತಾನ ಅಷ್ಟ ನಿಮ್ಮ ಅಳತೆ ಪ್ರಮಾಣ ಅಂತಾನೆ ಹೋಗು ನಡೆಯವ ದೂತೆ ಹೇಳ್ತೀನಿ ಕೇಳಮ್ಮ ಚೆನ್ನಾಗಿ ಹೇಳುವಂತ ಕೇಳವಾ ಎಟ ದೂರ ಐತೆಯವ್ವೇ ಗೋಕಿಲಂಬುವ ನಗರ ಎಟ ದೂರ ಐತೆಯವ್ವೇ ಗೋಕಿಲಂಬುವ ನಗರ ಹೋಗಿದಾರೆ ಸ್ವಲ್ಪ ಇಲ್ಲಿ ಪಾತ್ರಿಕ ಕುಂಡ್ರಮ್ಮ ಹೋಗವಾ ಆಯ್ತಮ್ಮ ಮುಂದೆ ನಾ ಏಕಿದೆ ಮುಂದೆ ನಾ ಏಕಿದೆ ಏನ್ ಬಡಿ ಅನ್ಬಡಿತ ಅಯ್ಯವ, ಇದ್ರ ಕೈ ಹಾವ ಚೂಳ ಹರ್ಕೊಲ್ಲಿ. ನಾ ಏಳ್ ಮಕ್ಳ ತಾಯೋ ಇವನ? ಏಳು ಮಕ್ಳ ತಾಯಿ ಅದ್ರ ಇಲ್ಲೇ ಕುಂತಿರ್ವಿ. ನಿನ್ ನುಂಗಾ ಕೂತನ್ನ, ನನ್ನೇ ನುಂಗ್ತಿ. ಮುಂದಿನ ಎರಡು ಲೈಟ್ ನುಂಗು. ಅಲ್ಲ, ಇವ್ ಎರಡು ಲೈಟ್ ನುಂಗ್ಬೇಕು, ಮಂದೆಲ್ಲ ಕತ್ಲಾ ಕುಂಡಿರ್ಬೇಕು. ಇರ್ವ ಇಲ್ಲಿ ಮುಂದಿಂತಾವ್ ಏನವು? ಅವು ಸೆರೆದ ಬಟ್ಟಿ. ಅವನೇ ಕಿಲ್ಲಿಟ್ಕೊಂಡು ಕುಂತಿರ್ವಿ. ಗೌಡ್ರು ಕುಲ್ಕನ್ಯಾರ ಕೂಡೆ ಕಾವಲ ಮಾಡಿ ಕುಂಡಿಸೋಗಿದಾರ ನಾನು ಇಲ್ಲಿ. ದೂತೆ ಹಾಗೇನು ಕಾಣಿಸುದಿಲ್ಲ ನೋಡವ. ಹೆಂಗ್ ಕಾಣಿಸ್ತಾವ? ಹಾಲು ಮೊಸರು ಚಿಟಿಗೆ ಕಾಣಿಸ್ತಾ ಇದ್ದಾವ. ಬೆಕ್ಕಿಗಿಗೆ ಹುಟ್ಟಿ ಅನ್ನಿ. ಅದ್ರ ಸ್ವಾದರ್ ಮಾವ ಅಂದ್ರೆ ಏನು ಪರವಾಗಿಲ್ಲ. ಆದ್ರೆ ದೂತೆ ಸ್ವಲ್ಪ ಕೊಡ ಅಂತೇನ? ಒಂದ್ ದುಡ್ಡು ತಾರೋ ಇವನ. ಏ ದೂತೆ, ದುಡ್ಡು ಕೊಟ್ಟು ಉಣ್ಣುವಂಗ ಕಾಣಿಸ್ತೀನ? ಇಲ್ಲ, ಹಂಗ ಏನಾರ್ಗತೆ ಎತ್ತಿ ಬಡಿಯುವಂಗ ಕಾಣಿಸ್ತಿ. ದೂತೆ ಕೊಡ್ದೇವ ಅಥವಾ ಉಳಿಸಂದೇವ? ಕೊಡದಲ್ಲೋ? ಕೊಡದಿಲ್ಲ. ದೂತೆ ಉಳಿಸಿದ್ದಿ ನೋಡ ಅಮ್ಮ. ದೂತೆ ಹಿಂಗಾತಲ್ಲ, ಚೆಲ್ಲಿದೆ ಉಳಿಸಿದೆ. ಗೋಪಾಲ ಗೋಪಾಲ